ಶ್ಯಾಮಲಾ ಮಾಧವ ಇವರ ಆತ್ಮಕಥಾನಕ ಧಾರಾವಾಹಿ ನಾಳೆ ಇನ್ನೂ ಕಾದಿದೆ. ಇದರ ಅಧ್ಯಾಯ 3. ಊರೆಂದರೆ ಬರಿಯ ಮಣ್ಣಲ್ಲ. ನಮ್ಮೂರು ಮಂಗಳೂರ ಸೆರಗ ಹಾಸಿದಂತಿರುವ ನೇತ್ರಾವತಿ ನದಿ ಆಚೆಗಿನ ಉಳ್ಳಾಲದ ತಣ್ಣ ಕಡಲಕರೆಯ ಹಳ್ಳಿ ಸೋಮೇಶ್ವರ ಉಚ್ಚಿಲ. ಊರ ತೆಂಕು ತುದಿಯಲ್ಲಿ ನಮ್ಮ ಅಜ್ಜಿ ಮನೆ, ಗುಡ್ಡೆ ಮನೆ. ಮನೆಯ ಮೂರು ದಿಕ್ಕುಗಳಲ್ಲೂ ವಿಶಾಲವಾಗಿ ಹರಡಿದ ಭತ್ತದ ಗದ್ದೆಗಳು. ಬಡಗು ದಿಕ್ಕಿಗೆ ನಮ್ಮ ನೆರೆಯ ಐಸಕುಂಜಿಯ ವಿಶಾಲ ಹಿತ್ತಿಲು. ಮೂಡಲಿಗೆ ಮುಖ ಮಾಡಿದ ನಮ್ಮ ಮನೆ ಎದುರು ಕಂಬಳಗದ್ದೆ. ಅದರೆದುರಿನಲ್ಲಿ ಹಾದು ಹೋಗಿರುವ ಬಂಡಿ ರಸ್ತೆ. ತೆಂಕಲಾಗಿನ ಗದ್ದೆಯಂಚಿನಲ್ಲಿ ಹರಿಯುವ ಹೊಳೆ. ಪಶ್ಚಿಮಕ್ಕೆ ಮನೆಯ ಹಿಂಭಾಗದಲ್ಲಿ ಹಿತ್ತಿಲಿಗೆ ಹೊಂದಿಕೊಂಡೇ ನಮ್ಮ ಗದ್ದೆ. ಅದರ ಆಚೀಚೆ ಸುವಿಶಾಲವಾಗಿ ಹರಡಿದ ಹಲವು ಗದ್ದೆಗಳು. ಅವುಗಳ ಅಂಚಿಗೆ ಕೇದಿಗೆ ಹಕ್ಕಲು. ಮತ್ತದರ ಆಚೆ ಎತ್ತರದ ದಿನ್ನೆಯ ಮೇಲೆ ಹಾದು ಹೋಗಿರುವ ರೈಲು ಹಳಿ. ಹಳಿಯಾಚೆಗೆ ಊರ ತೆಂಕು ತುದಿಯಲ್ಲಿ ಬೆಟ್ಟದ ಮೇಲೆ ಕೋಟೆ ವಿಷ್ಣುಮೂರ್ತಿ ದೇವಳ. ಗುಡ್ಡೆಮನೆ ಹಿತ್ತಿಲಲ್ಲಿ ಬದುಗಳ ಮೇಲಿನ ಮೇಲೆ ತೆಂಗಿನ ಮರಗಳು. ಬದುಗಳ ನಡುವಣ ಕಿರು ತೋಡುಗಳಲ್ಲಿ ನನ್ನ ಪ್ರೀತಿಯ ಬೆಳ್ದಾವರೆ ಹೂಬಳ್ಳಿಗಳು. ಪಡುವಣ ಗದ್ದೆಗಳ ನಡುವೆಯೂ ಹರಿದ ಕಿರು ತೋಡುಗಳಲ್ಲಿ ಬೆಳ್ದಾವರೆ ಬಳ್ಳಿ ಹೂಗಳು. ಗದ್ದೆಗಳ ನಡುವಣ ಕೈತೋಡಿನಲ್ಲಿ ನಮ್ಮ ತೊಡೆಮಟ್ಟದ ನೀರು. ಅಂಗಿ ಮೇಲೆತ್ತಿಕೊಂಡು ಆ ತಂಪು ತಂಪು ನೀರನ್ನು ದಾಟುವುದೆಂದರೆ ಮೈಯೆಲ್ಲ ಪುಳಕ. ಹಿತ್ತಿಲ ತೆಂಕು ತುದಿಯಲ್ಲೊಂದು ಪಾಳ್ಗೊಳ, ಅದರಲ್ಲಿ ಕೆಂಪು ತಾವರೆ ಹೂಗಳು. ನಮ್ಮ ಗದ್ದೆಯಾಚೆಗಿನ ಹೊಳೆ ಪಕ್ಕದಲ್ಲೂ ಕೆಂದಾವರೆಗಳು ತುಂಬಿದ ಆಳವಾದ ಕೊಳವೊಂದಿದ್ದು ಕೇದಿಗೆ ಬಲ್ಲೆ. ಹೊನ್ನೆ ಮರಗಳಿಂದ ಆವೃತವಾದ ಈ ಕೊಳಕ್ಕೆ ಯಾರೂ ಇಳಿಯುತ್ತಿರಲಿಲ್ಲ. ಹಿತ್ತಿಲ ತುಂಬ ಮಾವು ಗೇರು ಮರಗಳು. ಚಿಕ್ಕ ದೊಡ್ಡ ಗಾತ್ರದ ಬಲು ಸಿಹಿಯಾದ ಕಾಟು ಮಾವಿನ ಮರಗಳು. ಬೇಕೆಂದಷ್ಟು ತಿನ್ನಲು, ಮೇಲೋಗರಕ್ಕೆ, ಉಪ್ಪಿನಕಾಯಿಗೆ, ಬೇಯಿಸಿ ಉಪ್ಪು ನೀರಲ್ಲಿ ತುಂಬಿಡಲು. ಬೇಸಿಗೆ ಪೂರ್ತಿ ಮಾವಿನ ಸಮೃದ್ಧಿ. ಆ ಮಾವಿನ ಮರದಿಂದ ತೂಗುವ ನಮ್ಮ ಉಯ್ಯಾಲೆಗಳು. ವಿಶು ಹಬ್ಬದ ಕಣಿಗೊದಗುವ ನಮ್ಮದೇ ಗೇರು ಮರದ ಯಥೇಚ್ಛ ಹುರಿದ ಗೇರು ಬೀಜ. ಮನೆ ಅಂಗಳದಲ್ಲೇ ಎಡತುದಿಗೆ ಆಳವಿಲ್ಲದ ಪುಟ್ಟ ಬಾವಿ. ಅದಕ್ಕೆ ತಾಗಿಕೊಂಡೇ ಬಲದಲ್ಲಿ ಪೊಟರೆಗಳುಳ್ಳ ವಿಶಾಲ ಅತ್ತಿಮರ. ಎಡಕ್ಕೆ ಸದಾ ಕಂಪಿನ ಹೂ ಸುರಿಸುವ ಗೋಸಂಪಿಗೆ ಮರಗಳು. ಬಚ್ಚಲು ಮನೆಯ ಹಿಂದೆ ಹಿತ್ತಲಂಚಿಗೆ ಸಾಗುವಲ್ಲಿ ದೈತ್ಯಾಕಾರದ ತಾಳೆಮರ. ಯಾರೂ ಹತ್ತಲಾಗದಷ್ಟು ಅಗಲವಿದ್ದ ಆ ತಾಳೆಮರ ಅದೆಷ್ಟು ವರ್ಷಗಳಿಂದ ಅಲ್ಲಿ ನಿಂತಿತ್ತೋ ಯಾರು ಬಲ್ಲರು. ಮರದ ತುಂಬ ತೂಗುವ ಭಯಾಪಕ್ಷಿಯ ಗೂಡುಗಳು. ಮರ ಹತ್ತುವ ಪ್ರಶ್ನೆಯೇ ಇರಲಿಲ್ಲವಾದ್ದರಿಂದ ಹಣ್ಣಾಗಿ ಉದುರಿ ಬೀಳುವ ಕಿತ್ತಳೆ ಬಣ್ಣದ ನಾರಿನ ತಿರುಳಿನ ಹಣ್ಣುಗಳಷ್ಟೇ ನಮಗೆ ಪ್ರಾಪ್ತಿ. ಮನೆ ಎದುರಿಗೆ ಬಲಕ್ಕೆ ಹಿತ್ತಿಲ ಗೋಡೆಯ ಪಕ್ಕ ಬಲು ದೊಡ್ಡ ಗೇರು ಮರ. ದೊಡ್ಡ ಹಳದಿ ಬಣ್ಣದ ಬಲು ಸಿಹಿಯಾದ ಹಣ್ಣುಗಳು. ವಿಶು ಹಬ್ಬಕ್ಕೆ ಇದೇ ಮರದ ಯಥೇಚ್ಛ ಗೇರು ಬೀಜ. ಭೋರೆಂದು ಮಳೆ ಸುರಿದು ನೆರೆ ನೀರು ಹರಿದು ಬರುವ ಮಳೆಗಾಲದಲ್ಲಿ ನಮ್ಮ ಬಾವಿ ತುಂಬ ನೀರು. ಆದರೆ ಪಕ್ಕದಲ್ಲೇ ಹರಿಯುವ ಹೊಳೆಯ ವರಪ್ರಸಾದವಾಗಿ ಈ ನೀರು ಎಂದೂ ಉಪ್ಪು ಉಪ್ಪು. ಕುಡಿಯುವ ನೀರಿಗೆ ಪಕ್ಕದ ಹಿತ್ತಿಲ ಐಸಕುಂಜಿಯ ಮನೆಯ ಬಂಡೆಗಲ್ಲಿ ನೊರತೆಯ ಸಿಹಿ ಸಿಹಿ ನೀರೇ ಗತಿ. ದೊಡ್ಡ ರಜೆಯ ಸೆಕೆಗಾಲದಲ್ಲಿ ಪುಟ್ಟ ಮಕ್ಕಳಾಗಿದ್ದ ನಮ್ಮನ್ನು ಆ ಬಾವಿ ಎದುರಿನ ಕಲ್ಲು ಚಪ್ಪಡಿಯ ಮೇಲೆ ಕುಳ್ಳಿರಿಸಿ ಅಮ್ಮ ಅತ್ತೆ ದೊಡ್ಡಮ್ಮಂದಿರು ಬಾವಿಯ ತಂಪು ತಂಪು ನೀರನ್ನು ಸೇದಿ ಸೇದಿ ತಲೆಗೆ ಹೊಯ್ದು ಮೀಸುತ್ತಿದ್ದರು. ಐಸಕುಂಜಿ ಬೆಳ್ಳನೆ ನಗುಮೊಗದ ಜಿಂಕೆಯಂಥ ಸೌಮ್ಯ ಕಂಗಳ ಮೃದುಮಾತಿನ ಪ್ರಿಯ ಜೀವ. ನಮ್ಮ ಹುಡುಗುಪಾಳ್ಯದ ಆಟೋಟಗಳು ಅವರ ವಿಶಾಲ ಹಿತ್ತಿಲಲ್ಲೂ ನಡೆಯುವುದಿತ್ತು. ಮತ್ತೆ ಹಾಗೆ ಐಸಕುಂಜಿಯ ಮನೆಯ ಹೆಂಗಸರ ಬಾಗಿಲ ಜಗಲಿಯೇರಿ ಅಲ್ಲಿ ಬೀಡಿಸುತ್ತಾ ಕುಳಿತಿರುತ್ತಿದ್ದ ಅವಳ ಪಕ್ಕ ಕುಳಿತು ನಾನು ಮಾಡುವೆನೆಂದು ಅದೆಷ್ಟು ಎಲೆಗಳನ್ನು ಹಾಳು ಮಾಡಿದ್ದೇನೋ ದೇವರೇ ಬಲ್ಲ. ಆದರೆ ಆ ಸೌಮ್ಯ ಕಂಗಳ ಸಿಹಿ ನಗುವಷ್ಟೇ ಸಿಗುತ್ತಿದ್ದ ಬಳುವಳಿ. ಒಂದು ಕಟು ಮಾತನ್ನು ಆಡಲರಿಯದ ಐಸಕುಂಜಿ ತನ್ನ ಕೊನೆಯ ದಿನಗಳಲ್ಲಿ ಬಾಯಿಯ ಕ್ಯಾನ್ಸರ್ನಿಂದ ನರಳಿ ದಿನವೆಣಿಸುತ್ತಿದ್ದಾಗ ನಾನು ಅವಳನ್ನು ಕಾಣ ಹೋಗಿದ್ದೆ. ರಜಾಕ್, ನಫೀಸಾ, ಬೀಪಾತು ಎಂದು ಅವಳ ಐವರು ಮಕ್ಕಳೂ ತಮ್ಮ ಮಕ್ಕಳೊಡನೆ ಅಲ್ಲಿದ್ದರು. ಹಿತ್ತಿಲು ಭಾಗಶಃ ಮಾರಾಟವಾಗಿ ಅಲ್ಲಿ ಬೇರೆರಡು ಮನೆಗಳು ಎದ್ದಿದ್ದವು. ಬಾವಿ ಪಂಪ್ ಹಿಡಿಸಿಕೊಂಡು ಕಲುಷಿತವಾದಂತೆ ತೋರುತ್ತಿತ್ತು. ನಫೀಸಾ ಕುಡಿಯಲು ತಂದಿತ್ತ ನೀರು ಮೊದಲಿನಂತೆ ಸಿಹಿ ಇರಲಿಲ್ಲ. ಆ ಸಿಹಿಯೊರತೆ ಬಹುಶಃ ಐಸಕುಂಜಿಯ ಸಿಹಿ ನಗುವಿನೊಂದಿಗೆ ಮಾಯವಾಯ್ತೇನೋ. ವರ್ಷಂ ಪ್ರತಿ ಏಪ್ರಿಲ್ ತಿಂಗಳ 22-23ಕ್ಕೆ ಉಚ್ಚಿಲ ಕೋಟೆ ವಿಷ್ಣುಮೂರ್ತಿ ಜಾತ್ರೆ. ಮನೆಯ ಪಶ್ಚಿಮಕ್ಕೆ ರೈಲು ಹಳೆಯಾಚೆ, ಸಮುದ್ರ ತಡಿಯಲ್ಲಿ ಎತ್ತರದ ಬೆಟ್ಟದ ಮೇಲಿನ ದೇವಳದ ಬಿಸಿಲು ಮಹಡಿಯು ಇತ್ತ ಕೆಳಗಿದ್ದ ನಮ್ಮ ಹಿತ್ತಿಲಿನಿಂದ ನೋಡಿದರೆ ಕಾಣುತ್ತಿತ್ತು. ಹಾಗೆಯೇ ದೇವಳದ ಆ ಬಿಸಿಲು ಮಹಡಿಯೇರಿ ಪೂರ್ವಕ್ಕೆ ದಿಟ್ಟಿಸಿದರೆ ನಮ್ಮ ಅರಸುವ ಕಣ್ಗಳಿಗೆ ಆ ಅಗಾಧ ಹಸಿರಿನ ನಡುವೆ ಕಾಣುತ್ತಿದ್ದುದು ನಮ್ಮಜ್ಜಿ ಮನೆಯ ಗೋಡೆಯೊಂದೇ. ಪಶ್ಚಿಮಕ್ಕೆ ಸಮುದ್ರ ನೀಲಿಯ ವೈಶಾಲ್ಯ ದೊಡ್ಡದೋ, ಈ ಪೂರ್ವದ ಹಸಿರ ವೈಶಾಲ್ಯ ದೊಡ್ಡದೋ ಎಂದು ಕೌತುಕವೆನಿಸುತ್ತಿತ್ತು. ಅದೇ ಈಗ ಆ ಬಿಸಿಲು ಮಹಡಿ ಏರಿದರೆ ಪೂರ್ವಕ್ಕೆ ಆ ಹಸಿರನ್ನು ಸೀಳಿ ಹಲವು ಕಟ್ಟಡಗಳೆದ್ದಿರುವುದು ಕಂಡುಬರುತ್ತದೆ. ಮಂಗಳೂರು ದಿಕ್ಕಿನಲ್ಲೂ ದೇರ್ಲಗಟ್ಟೆ ಆಸ್ಪತ್ರೆಗಳು, ವಿದ್ಯಾಸಂಸ್ಥೆಗಳಾದಿಯಾಗಿ ಎದ್ದು ನಿಂತಿರುವ ಕಟ್ಟಡಗಳು ಪರಿವರ್ತನೆಯ ಚಿತ್ರವನ್ನೇ ನಮ್ಮೆದುರು ತೆರೆದು ತೋರುತ್ತವೆ. ಕೋಟೆ ಜಾತ್ರೆಯ ಸಂದರ್ಭ ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮಾಮ ಏ ಮೊಹಬ್ಬತ್ ಜಿಂದಾಬಾದ್ ಮುಂತಾದ ಅಂದಿನ ಚಿತ್ರಗೀತೆಗಳು ಅಲೆಯಲೆಯಾಗಿ ಅಲ್ಲಿಂದ ಹರಿದು ಬರುತ್ತಿದ್ದವು. ರಜಾದಿನಗಳು ಆರಂಭವಾದೊಡನೆ ಊರು ಸೇರುತ್ತಿದ್ದ ನಮಗೆ ಜಾತ್ರೆಯ ಸಂಭ್ರಮವಂತೂ ಹೇಳತೀರದು. ರಾತ್ರಿ ತೂಕಡಿಸುತ್ತಾ ದೇವರ ಬಲಿಪೂಜೆ ನೋಡಿ ಹಿಂದಿರುಗುವಾಗ ಒಂದೆರಡು ಹನಿಯಾದರೂ ಮಳೆ ಸುರಿಯದೇ ಇಲ್ಲ. ಬಲಿಪೂಜೆಯ ಮರುದಿನ ಬಂಟ ಜುಮಾದಿಯ ನೇಮಕ್ಕೆ ಹಾಗೂ ಸಂತೆ ತಿರುಗಲು ಹೋಗುವಾಗ ದೊಡ್ಡಪ್ಪ ನಮ್ಮೆಲ್ಲರ ಕೈಗೂ ನಾಲ್ಕಾಣೆಯಂತೆ ಕೊಡುತ್ತಿದ್ದರು. ಸಂತೆಯಲ್ಲಿ ಬೊಂಬೆ, ಮೆಣಸು ಮಿಠಾಯಿ, ಸುಕುನುಂಡೆ, ಬಳೆ, ಮಲ್ಲಿಗೆ ಹೂ ಎಂದು ಎಂತಹ ಸಂಭ್ರಮ. ಜುಮಾದಿಯ ನೇಮದಲ್ಲಿ ಮಾತ್ರ ಬಂಬೂತನ ಮುಖ ನನ್ನ ದೃಷ್ಟಿಗೆ ಐಸಕುಂಜಿಯ ದೊಡ್ಡಮ್ಮ ಮರಿಯತರ ಮುಖದಂತೆಯೇ ಕಂಡು ಭಯ ಹುಟ್ಟಿಸುತ್ತಿತ್ತು. ಅವೇ ಉಂಗುರುಂಗುರ ಕಿವಿಯೋಲೆಗಳ ದೊಡ್ಡ ಜೋಲುವ ಕಿವಿಗಳು, ಕಾಲದಪ್ಪ ಅಂದುಗೆಗಳು, ಭಾರದ ಒಡ್ಯಾಣ. ಮರಿಯತರನ್ನು ಕಂಡರೆ ಬಂಬೂತನದೇ ನೆನಪು. ಅದೇ ಐಸಕುಂಜಿ ಎಂದರೆ ಅದೇ ಅಷ್ಟೇ ಪ್ರೀತಿ ಸಲುಗೆ. ಅವಳ ಬಿಳಿ ಗುಲಾಬಿ ಮೈಬಣ್ಣ, ಸೌಮ್ಯ ನೀಲ ಕಂಗಳು, ತಲೆಯ ಹಸಿರು ವಸ್ತ್ರದಿಂದಿಡುಕುವ ಅವಳ ತೆಳು ಅಲೆಗೂದಲು, ಹಕ್ಕಿ ತುಪ್ಪಳದಂತಹ ಬೆಳ್ಳನೆ ಮಲ್ಬಟ್ಟೆಯ ಕುಚ್ಚು ತೂಗುವ ಸಡಿಲ ಕುಪ್ಪಾಯ ಮತ್ತು ಅದರ ಕಸೂತಿಯ ಚಿತ್ತಾರದ ಸೊಗಸು. ಗುಡ್ಡೆಮನೆಯ ನಮ್ಮ ಅಜ್ಜಿ ನಮ್ಮ ಪ್ರೀತಿಯ ಬೆಲ್ಲಮ್ಮ. ಮೊಮ್ಮಕ್ಕಳಿಗೆ ತಿನಿಸಿದಷ್ಟು ತಣಿಯದ ಜೀವ. ಸೋದರತ್ತೆ ಶಾರದತ್ತೆ ಸದಾ ಹಾಡುಗುರುಗುತ್ತಾ ಒಳ ಹೊರಗೆ ಅಡ್ಡಾಡುತ್ತಾ ಮನೆ ಕೆಲಸದಲ್ಲಿ ಮಗ್ನರಾಗಿರುತ್ತಿದ್ದ ಪ್ರಿಯ ಜೀವ. ಮುಡಿಸುವಾಗ ಸಿಕ್ಕಿದ ಚೂರು ಕಾಗದವನ್ನಾದರೂ ಓದಿಯೇ ತೀರುವ ಶಾರದತ್ತೆಯ ಕೆಲಸ ಮುಗಿತೆಂದರೆ ಆ ಕೈಗಳಲ್ಲಿ ಪುಸ್ತಕ ಪ್ರತ್ಯಕ್ಷ. ದೊಡ್ಡಮ್ಮ ಎಳೆ ಶಿಶುವಿನ ಬಟ್ಟೆಗಳನ್ನೊಗೆಯಲು ಹೊಳೆಗೆ ಹೋದಾಗ ನಾವು ಮಕ್ಕಳು ಅವರ ಹಿಂದೆ ಹೋಗಿ ಹೊಳೆ ನೀರಲ್ಲಿ ಮನಸೋ ಇಚ್ಚಾಡುತ್ತಿದ್ದೆವು. ರೈಲು ಸಂಕದವರೆಗೆ ಮಾತ್ರ ನಮ್ಮ ನೀರಾಟ, ಈಜಾಟ. ಅಲ್ಲಿಂದ ಮುಂದೆ ಹೊಳೆ ಆಳವಿತ್ತಷ್ಟೇ ಅಲ್ಲ, ದೊಡ್ಡಪ್ಪನ ಮಗ ತುಂಟ ಸುರೇಶಣ್ಣನ ಹಲವು ಭೂತದ ಕಥೆಗಳು ನಮ್ಮ ಸಾಹಸಕ್ಕೆ ಅಡ್ಡಿ ಬರುತ್ತಿದ್ದವು. ರೈಲು ಸಂಕದ ಅಡ್ಡಿಪಟ್ಟಿಗಳಿಂದ ಪುಟ್ಟ ಮಗುವೊಂದು ಕಾಲು ಜಾರಿ ಬಿದ್ದು ಕೆಳಗಿನ ಬಂಡೆಕಲ್ಲಿನಲ್ಲಿ ತಲೆಯೊಡೆದು ಸತ್ತಿದ್ದು, ಸಂಕದ ಮೇಲೆ ನಡೆಯುವವರನ್ನು ಭೂತವಾಗಿ ಕೆಳಗೆಳೆಯುತ್ತದೆ ಎಂಬ ಸುರೇಶಣ್ಣನ ಕತೆ ಅಂಥ ಅವರ ಕಟ್ಟುಕತೆಗಳ ಭಂಡಾರದಲ್ಲೊಂದು. ಗದ್ದೆ ಹುಣಿಯಲ್ಲಿ ಯಾರಾದರೂ ಸೂಟೆ ಹೊತ್ತಿಸಿಕೊಂಡು ಹೋಗುತ್ತಿದ್ದರೆ ಅಕೋ ಕೊಳ್ಳಿದೇವ ಹೋಗುತ್ತಿದೆ ಎಂದು, ರಾತ್ರಿ ದೀಪವಾರಿ ನಾವೆಲ್ಲ ಮಲಗಿರುವಾಗ ಬಂಡಿ ರಸ್ತೆಯಲ್ಲಿ ಎತ್ತಿನ ಬಂಡಿಯ ಕೊರಳ ಗಂಟೆ ಕೇಳಿಸಿದರೆ ಅದು ಭಂಡಾರ ಹೋಗುತ್ತಿದೆ ಎಂದು, ಮನೆಯ ಹಿಂಬದಿಗೆ ಹೋಗಿ ಉಕ್ಕೆವು ಎಂದು ನರಿಯಂತೆ ಉಳಿಟ್ಟು ನಮ್ಮನ್ನು ಬೆದರಿಸಲೆತ್ನಿಸುವ ಸುರೇಶಣ್ಣ, ಮಾವಿನ ಮರಕ್ಕೆ ಹಾಕಿದ ಉಯ್ಯಾಲೆಯಲ್ಲಿ ನಾವು ತೂಗಿಕೊಳ್ಳುತ್ತಿದ್ದರೆ ಸದ್ದಿಲ್ಲದೆ ಮರ ಹತ್ತಿ ಮೇಲಿನಿಂದ ಹಗ್ಗ ಬಿಚ್ಚಿ ನಾವು ಬಿದ್ದಾಗ ನಗುತ್ತಿದ್ದ ಸುರೇಶಣ್ಣ. ಒಮ್ಮೆ ನಾನು ಹಾಗೆ ಗಿಡದ ಕತ್ತರಿಸಿದ ಕುತ್ತಿಯೊಂದರ ಮೇಲೆ ಬಿದ್ದು ಚಡ್ಡಿ ಹರಿದು ಗಾಯವಾದಾಗ ಸುರೇಶಣ್ಣನಿಗೆ ಬೆಲ್ಲಮ್ಮನಿಂದ ಒಳ್ಳೆಯ ಪೂಜೆಯಾಗಿತ್ತು. ಕೋಟೆ ಬೆಟ್ಟದ ಮೈಯ ಬಂಡೆಯಲ್ಲಿದ್ದ ಟಿಪ್ಪು ಸುಲ್ತಾನನ ಸುರಂಗದೆದುರು ನಿಂತು ಮೈಸೂರಿಗೆ ಯಾರೆಂದು ಕೇಳಿದ್ದೀರಿ ಎಂದು ಬಯಲಾಟದ ದಿಗಿಣ ಕುಣಿಯುತ್ತಿದ್ದ ಸುರೇಶಣ್ಣ. ನಮ್ಮ ಗದ್ದೆಯನ್ನು ಗೇಣಿಗೆ ಮಾಡಿಕೊಂಡಿದ್ದ ಗಂಗಯ್ಯಣ್ಣನೇ ನಮ್ಮಲ್ಲಿ ಕಾಯಿ ಸೀಯಾಳ ಕೀಳಲು ಬರುತ್ತಿದ್ದುದು. ಗಂಗಯ್ಯಣ್ಣ ಸೀಯಾಳದ ಮರದ ಬಳಿ ತೆರಳುವಾಗ ನಮ್ಮ ಸಂಭ್ರಮ ಹೇಳಿತೀರದು. ಮೂರು ದೊಡ್ಡ ಲೋಟ ಸಿಹಿ ಸಿಹಿ ನೀರು ಹಿಡಿಯುವಂತಹ ಕಾಯಿಗಳು ಮತ್ತು ಬನ್ನಂಗಾಯಿಗಳು. ಬನ್ನಂಗಾಯಿ ತಿರುಳು ಸೀಳಿ ಎಬ್ಬಿಸಿ ಓಲೆ ಬೆಲ್ಲದೊಂದಿಗೆ ಬೆಲ್ಲಮ್ಮ ನಮಗೆಲ್ಲ ತಿನ್ನಿಸಿದ ಮೇಲೆ ಊಟಕ್ಕೆ ಹೊಟ್ಟೆಯಲ್ಲಿ ಸ್ಥಳವಾಗಬೇಕಾದರೆ ಪುನಃ ನಮ್ಮ ದಂಡಯಾತ್ರೆ ಸುತ್ತಣ ಹಿತ್ತಿಲು ಗದ್ದೆಗಳಲ್ಲೆಲ್ಲ ಸಾಗಬೇಕು. ಮಧ್ಯಾಹ್ನ 12 ಗಂಟೆಗೆ ಪಕ್ಕದ ಮಸೀದಿಯ ಬಾಂಗ್ ಹೊರಡಿತ್ತೆಂದರೆ ಬಾಂಗ್ ಹೋಯಿತು, ಮಕ್ಕಳಿಗೆ ಊಟ ಬಡಿಸಿ ಎಂದು ಬೆಲ್ಲಮ್ಮನ ಕರೆಯೂ ಹೊರಡುತ್ತಿತ್ತು. ಸಂಜೆಯ ಬಾಂಗ್ ಹೊರಡಿತ್ತೆಂದರೆ ಬಾಂಗ್ ಹೋಯಿತು, ದೀಪ ಬೆಳಗಿ ಎನ್ನುತ್ತಿದ್ದರು. ಆಗ ಚಾವಡಿಯ ತೂಗುದೀಪವನ್ನು ಬೆಳಗಲಾಗುತ್ತಿತ್ತು. ಮಸೀದಿಯ ಬಾಂಗ್ ಅಂದಿಗೂ ಇಂದಿಗೂ ನಮ್ಮ ಬೆಲ್ಲಮ್ಮನ ವಾತ್ಸಲ್ಯದೊಂದಿಗೆ ತಳಕು ಹಾಕಿಕೊಂಡಿದೆ, ಅಂತೆಯೇ ಎಂದೆಂದಿಗೂ ನನಗೆ ಪ್ರಿಯವಾಗಿದೆ. ಮನೆಯ ಸುತ್ತ ಹೊರ ಜಗಲಿ, ಬಲದಲ್ಲೊಂದು ಮೇಲ್ಜಗಲಿ, ಅಡಿಗೆ ಮನೆ ಎದುರಿಗೆ ಅಗಲವಾದ ಜಗಲಿ. ಈ ಜಗಲಿಯಲ್ಲೇ ನಾವು ಕುಳಿತು ಉಣ್ಣುತ್ತಿದ್ದೆವು. ಪಶ್ಚಿಮದ ಗದ್ದೆಯ ಪೈರಿನ ಮೇಲಿನಿಂದ ಬೀಸಿ ಬರುವ ತಂಗಾಳಿ ಅಪ್ಯಾಯಮಾನವಾಗಿರುತ್ತಿತ್ತು. ಸೆಗಣಿ ಸಾರಿಸಿದ ಮನೆ ಸದಾ ತಂಪಾಗಿದ್ದು ಸೆಗಣಿ ಸಾರಿಸಿದ ಅಂಗಳದೆದುರಿನ ಎರಡು ಕೋಣೆಗಳ ಕೊಟ್ಲು ನಮ್ಮ ಆಟದ ಪ್ರಿಯ ತಾಣವಷ್ಟೇ ಅಲ್ಲ, ತಿಂಗಳು ತಿಂಗಳು ಕಾಗೆಯಿಂದ ಮುಟ್ಟಿಸಿಕೊಳ್ಳುತ್ತಿದ್ದ ಅತ್ತೆ, ದೊಡ್ಡಮ್ಮ, ಚಿಕ್ಕಮ್ಮಂದಿರು ಮಲಗುವ ತಾಣವೂ ಆಗಿತ್ತು. ಹುಲ್ಲಿನ ಮಾಡಿನ ಈ ಕೊಟ್ಲುವಿನಂತೆಯೇ ಅಡಿಗೆ ಮನೆಯೆದುರಿಗೆ ಅಂಗಳದ ಆಚೆಗಿದ್ದ ಬಚ್ಚಲು ಮನೆಗೆ ಕೂಡ ಹುಲ್ಲಿನ ಮಾಡು, ಅಂಗಳದಲ್ಲಿ ಭತ್ತ ಕುಟ್ಟುವ ಗುಳಿಗಳು. ಕೃಷಿ ಕೆಲಸದಲ್ಲಿ ಸಹಾಯಕ್ಕೆ ಬರುತ್ತಿದ್ದ ನಮ್ಮ ಚೆನ್ನಮ್ಮಕ್ಕ ಭತ್ತ ಕುಟ್ಟುತ್ತಿದ್ದರೆ ಆ ಭಾರದ ಒನಕೆಗೆ ನನ್ನ ಪುಟ್ಟ ಕೈಗಳನ್ನು ಕೂಡಿಸುತ್ತಿದ್ದ. ಅಂತೆಯೇ ಒನಕೆ ಊರುವಾಗ ಊಸ್ ಊಸ್ ಎಂದು ಅನುಕರಿಸುತ್ತಿದ್ದ ನನ್ನ ಮೇಲೆ, ನಮ್ಮೆಲ್ಲರ ಮೇಲೆ ಚಿಕ್ಕಮ್ಮನಿಗೆ ತುಂಬ ಅಕ್ಕರೆ. ನಮ್ಮ ಗುಡ್ಡೆ ಮನೆಗೆ ಸೇರಿದ ಆಸ್ತಿ ಕೋಟೆ ದೇವಳದ ಬೆಟ್ಟದ ತಡಿಯಲ್ಲಿದ್ದ ಮೇಲಿನ ಹಿತ್ತಿಲ ಮನೆಯಲ್ಲಿ ಚೆನ್ನಮ್ಮಕ್ಕನ ವಾಸ. ಗಿಡ ಮರ ಪೊದೆಗಳಿಂದ ತುಂಬಿದ ಆ ಹಿತ್ತಲಲ್ಲಿ ಗಂಧದ ಮರಗಳು ಇದ್ದವು. ಮುಂಬೈಯಲ್ಲಿದ್ದ ದೊಡ್ಡ ದೊಡ್ಡಪ್ಪನ ಸಂಸಾರ, ಸೋದರತೆಯ ಸಂಸಾರ, ನಮ್ಮ ಚಿಕ್ಕಪ್ಪ, ಎಂದಾದರೊಮ್ಮೆ ಕುಟುಂಬ ವರ್ಗದ ಮದುವೆಗಳಿದ್ದರೆ ಊರಿಗೆ ಬಂದು ಹೋಗುತ್ತಿದ್ದರು. ಮಂಗಳೂರಿನಿಂದ ಮುಂಬೈಗೆ 3 ದಿನಗಳ ಹಡಗಿನ ಪಯಣ ಆಗ. ಈ ಹಡಗಿನ ಪಯಣದ ಭಾಗ್ಯ ನನಗಿದ್ದರೆ ಎಷ್ಟು ಚೆನ್ನಿತ್ತು ಎಂದು ನಾನು ಹಂಬಲಿಸಿದ್ದು ಅಷ್ಟಿಷ್ಟಲ್ಲ. ಆದರೆ ನನ್ನ ಮದುವೆಯಾಗಿ ನನ್ನ ಮುಂಬೈ ಪಯಣ ಆರಂಭವಾಗುವ ಹೊತ್ತಿಗೆ ಈ ಹಡಗು ಸಂಚಾರ ನಿಂತೇ ಹೋಗಿತ್ತು. ಸನಿಹ ಬಂಧುಗಳಾದ ಮದುಮಕ್ಕಳಿಗೆ ಔತಣದ ಏರ್ಪಾಟಂತೂ ನಮ್ಮ ಗುಡ್ಡ ಮನೆಯಲ್ಲಿ ಬಹಳ ಗಡದ್ದಾಗಿರುತ್ತಿತ್ತು. ಭೋಜನದ ಬಳಿಕ ಮುಂಬೈಯಿಂದ ಬಂದ ಬಂಧುಗಳು ಹಿತ್ತಿಲಲ್ಲಿ ತೆಂಗಿನ ಮರಗಳ ಅಡಿಯಲ್ಲಿ ಚಾಪೆ ಹಾಸಿ ಒರಗಿಕೊಂಡು ಆ ತಂಪು ಗಾಳಿಯ ಸುಖವನ್ನು ಸವಿಯುತ್ತಿದ್ದರೆ ನಾವು ಮಕ್ಕಳು ಅವರ ಎಡೆ ಎಡೆಯಲ್ಲಿ ನುಸುಳಿ ಅವರ ಮಾತುಕತೆಯ ಮೋಜನ್ನು ಆಲಿಸಿ ಸವಿಯಲೆತ್ನಿಸುತ್ತಿದ್ದೆವು. ನಗರದಿಂದ ಬರುತ್ತಿದ್ದ ಅಡ್ಕದ ಅತ್ತೆಯ ಮಗ ಏಸಣ್ಣ ಗ್ರಾಮ್ ಫೋನ್ ತರುತ್ತಿದ್ದುದು ಅದು ನಮ್ಮೆಲ್ಲರ ಆಕರ್ಷಣೆಯ ಕೇಂದ್ರವಾಗಿತ್ತು. ನನಗೆ 8 ವರ್ಷವಿದ್ದಾಗ ನಮ್ಮ ಚಿಕ್ಕಪ್ಪ ಹಾಗೂ ಸೋದರತ್ತೆ ಶಾರದತ್ತೆಯ ಮದುವೆ ನಡೆಯಿತು. ಅದು ಕೊಟ್ಟು ತರುವ ಸಾಟಿ ಮದುವೆ. ಮದುವೆಯ ದಿಬ್ಬಣ ಹೊರಡುವಾಗ ಮನೆ ಎದುರಿಗೆ ಹಿತ್ತಿಲ ಗೋಡೆಯ ಮೇಲೆ ನಡೆಯುತ್ತಿದ್ದ ನಾನು ಆ ಗೋಡೆಯ ಮೇಲಿನ ಕಲ್ಲು ಸಡಿಲವಾಗಿ ಆ ಮುರಕಲ್ಲಿನೊಡನೆ ಕೆಳಗೆ ಆಳದಲ್ಲಿದ್ದ ಗದ್ದೆಗೆ ಬಿದ್ದೆ. ಎಲ್ಲರ ಬೊಬ್ಬೆಯ ನಡುವೆ ಮದುಮಗಳು ಶಾರದತ್ತೆಯೇ ನನ್ನ ನೆತ್ತಲು ಓಡಿ ಬಂದಿದ್ದರು. ಪುಣ್ಯಕ್ಕೆ ಕಲ್ಲು ನನ್ನ ಮೇಲೆ ಬಿದ್ದಿರಲಿಲ್ಲ. ಸದಾ ಆಟ, ಓಟ, ಬಾಜಿರ ಕಂಬ ಹಿಡಿದು ಗಿರಗಿರ ಸುತ್ತಾಟ, ಒಂದು ಘಳಿಗೆ ಕೈಕಾಲಿಟ್ಟು ಕುಳಿತುಕೊಳ್ಳಲಿಕ್ಕಿಲ್ಲ ಎಂಬ ಗದರಿಕೆ ಸದಾ ನನ್ನ ಪಾಲಿಗಿತ್ತು. ಮತ್ತು ರಾತ್ರಿ ಮಲಗಿದಾಗ ಕಾಲು ಕೊಕ್ಕೆ ಹಿಡಿದುಕೊಳ್ಳುವುದು ಮತ್ತು ನಿದ್ದೆಯಲ್ಲಿ ಹಾಸಿಗೆ ಒದ್ದೆ ಮಾಡಿಕೊಳ್ಳುವುದು. ಈ ಹಾಸಿಗೆ ಒದ್ದೆ ಮಾಡಿಕೊಳ್ಳುವ ಪ್ರಾರಂಭವಂತೂ ಎಷ್ಟೋ ದೊಡ್ಡವಳಾಗುವವರೆಗೂ ನನ್ನನ್ನು ಬಿಟ್ಟಿರಲಿಲ್ಲ. ಮಲಗುವಾಗ ಬಚ್ಚಲಿಗೆ ಹೋಗಿ ಬಂದು ಮಲಗಿದರು, ಮತ್ತಿನಿತರಲ್ಲೇ ಅಮ್ಮ ಮಲಗಲೆಂದು ಬಂದಾಗ ಪುನಃ ನನ್ನನ್ನು ನೆಬ್ಬಿಸ ಬಂದರೆ ಅದಾಗಲೇ ಹಾಸಿಗೆ ಎಲ್ಲ ಒದ್ದೆ. 10 ವರ್ಷವಿದ್ದಾಗ ಕಾಡಿದ ಪೋಲಿಯೋದಿಂದ ಗುಣಮುಖಳಾದ ಬಳಿಕ ಅದುವರೆಗೆ ಕಡ್ಡಿಯಂತಿದ್ದವಳು ದೇಹ ಸೌಷ್ಠವ ಹೆಚ್ಚಿಸಿಕೊಂಡು 13 ವರ್ಷದಲ್ಲೇ ಸೀರೆ ಉಡಬೇಕಾಗಿ ಬಂದಾಗ ಆ ಎಳೆಯ ಪ್ರಾಯದಲ್ಲೇ ದಿನವೂ ಸೀರೆ, ಹಾಸು, ಹೊದಿಕೆ ಎಲ್ಲ ಒಗೆದು ಹಾಕುವ ಸಂಕಷ್ಟ. ಬಟ್ಟೆ ಒಗೆಯುವಾಗ ನನ್ನ ಕಣ್ಣೀರು ಹರಿಯುತ್ತಿತ್ತು. ಅಮ್ಮನ ಗದರಿಕೆ, ಹಳಿಯುವಿಕೆ ನನ್ನ ಹೃದಯವನ್ನು ಹಿಂಡುತ್ತಿತ್ತು. ಮನೆಯಿಂದ ಹೊರಟು ಹೋಗಬೇಕು. ಸಮುದ್ರ ಬದಿಯಲ್ಲೇ ನಡೆಯುತ್ತಾ ಹೋದರೆ ಬೊಂಬಾಯಿ ತಲುಪಬಹುದು. ಅಲ್ಲಿ ನನ್ನನ್ನು ಪ್ರೀತಿಸುವ ಚಿಕ್ಕಪ್ಪ, ಅಮ್ಮಾಯಿ ನನ್ನನ್ನು ಕರಕೊಳ್ಳಬಹುದು ಎಂದೆಲ್ಲ ಯೋಚಿಸುತ್ತಿದ್ದೆ. ಸಮುದ್ರ ಬದಿಯಲ್ಲಿ ಸಾಗುವಾಗ ಅಳಿವೆ, ಬೆಟ್ಟ, ಗುಡ್ಡ, ದ್ವೀಪಗಳೆಲ್ಲ ಅಡ್ಡ ಬರಬಹುದೆನ್ನುವ ಸಾಮಾನ್ಯ ಜ್ಞಾನವೂ ಆಗ ನನಗಿರಲಿಲ್ಲ. ಬಾಲ್ಯದ ನನ್ನೆಲ್ಲ ನಲಿವು ಒಲವಿನ ನಡುವೆ ಕಾಡಿದ ಈ ಸ್ಥಿತಿ ನನ್ನ ಬಾಳಿನ ದುಸ್ವಪ್ನವೇ ಆಗಿ ಎಲ್ಲಿವರೆಗೆ ಕಾಡಿತೆಂದರೆ 17ರ ಹರೆಯದಲ್ಲಿ ಮದುವೆಯಾಗಿ ದಿಬ್ಬಣ್ಣ ವರನ ಮನೆಗೆ ಅದುವರೆಗೆ ನಾ ಕಾಣದೂರಿಗೆ ಹೊರಡುವಾಗ ನಮ್ಮ ಅಮ್ಮ ವರನ ಸಮೀಪ ಬಂದು ಒಬ್ಬರನ್ನು ಬಳಿ ಕರೆದು ಈ ಸಮಸ್ಯೆಯ ಬಗ್ಗೆ ಅರುಹಿ ಸುಧಾರಿಸಿಕೊಂಡು ಹೋಗುವಂತೆ ಕಳಕಳಿಯಿಂದ ವಿನಂತಿಸಿದ್ದರು. ಆದರೆ ಅಮ್ಮನ ಆತಂಕಕ್ಕೆ ಅದೇ ಕೊನೆಯಾಗಿತ್ತು. ಹೇಗೋ ಏನೋ ಮತ್ತೆಂದೂ ಆ ದೌರ್ಬಲ್ಯ ನನ್ನನ್ನು ಕಾಡಲಿಲ್ಲ. ಹೀನಾಯದ ಅನುಭವದ ಆ ಕಹಿರುಳುಗಳ ಕತೆ ಅಲ್ಲಿಗೆ ಮುಗಿದು ಹೋಗಿತ್ತು. ಮುಂದುವರಿಯಲಿದೆ.